ಅವಾಗ ಅದರ ಒಂದು ಕಾಳಜಿ ತೊಳೆದು ಬಹಳ ಮುಖ್ಯ, ಬಹಳ ಮುಖ್ಯವಾಗಿದೆ ಸರ್. ಯಾಕಂದ್ರೆ ಅದು ಆರೋಗ್ಯಯುತವಾಗಿತ್ತು ಅಂತಂದ್ರೆ ಆರೋಗ್ಯಯುತವಾದಂತಹ ಕರು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಾವ್ ಹೇಳ್ತಾ ಇದ್ರಿ. ಕರು ಹುಟ್ಟಿದ ಮೇಲೆ ಏನೇನ್ ಮಾಡ್ಬೇಕು, ಯಾವ್ಯಾವ ಬಹಳ ಮುಖ್ಯವಾಗಿರುವಂತಹ ವಿಷಯಗಳಂತಾರೆ ಸರ್? ಕರು ಹುಟ್ಟಿದ ತಕ್ಷಣ ಏನಿರುತ್ತೆ, ಅದ್ರ ಮೂಗಿನಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ ಲೋಳೆ ಅಂತ ಒಂದು ಪದಾರ್ಥ ಇರತ್ತೆ ಸರ್. ಅದನ್ನ ನಾವು ತಕ್ಷಣ ಆಕಳ ಮುಂದೆ ಬಿಡ್ಬೇಕು ಅದ ಕರುವಿಗೆ. ಯಾಕಂದ್ರೆ ಅದಕ್ಕೆ ಎಲ್ಲ ನೆಕ್ ಬಿಡುತ್ತೆ ಸರ್. ಅದು ಅದು ಒಂದ್ ವೇಳೆ ನೆಕ್ಲಿಲ್ಲ, ಅದು ಹಾಗೆ ನಿಂತಿದೆ ಅಂತಂದ್ರ ಸ್ವಲ್ಪ ಉಪ್ಪು ಉದುರಿಸ್ಬೇಕ್ರಿ ಸರ್, ಕರುವಿನ ಮೇಲ್ರಿ ಸರ್, ಕರುವಿನ ಮೇಲೆ. ಅದಕ್ಕ ಉಪ್ಪಿಗೆ ಸ್ವಲ್ಪ ಇದ್ರಲಿಂತ ರುಚಿಲಿಂತ ಎಲ್ಲ ನೆಕ್ಲಿಕ್ ಶುರು ಮಾಡ್ತಾರೆ ಸರ್. ಎಲ್ಲಾ ಕಡೆ ಸ್ವಚ್ಛ ಆಗ್ಬಿಡ್ತಾರೆ. ಒಂದ್ ವೇಳೆ ಅದು ಮಾಡ್ಲಿಲ್ಲ ಅಂತಂದ್ರ, ಉಪ್ಪು ಹಾಕಿದ್ರೆ ನೆಕ್ಲಿಲ್ಲ ಅಂತಂದ್ರ ನಾವೇನ್ ಮಾಡ್ಬೇಕು, ಒಂದ್ ಸ್ವಚ್ಛವಾದ ಬಟ್ಟಿ ತಗೊಂಡು ಚಂದ ಎಲ್ಲ ಮೈ ಎಲ್ಲ ಚಂದ ತಿಕ್ಕಿ ತೊಳೆದ್ಬೇಕು ಸರ್. ಅದಕ್ಕ ಆ ಬಟ್ಟಿಲಿಂತ ಎಲ್ಲ ಒರೆಸ್ಬೇಕ್ರಿ, ಎಲ್ಲ ಒರೆಸ್ಬೇಕು. ಅದು ಪೂರಾ ಲೋಳೆ ಅಂತ ಇರೋ ಪದಾರ್ಥ ಪೂರಾ ಹೋಗ್ಬೇಕ್ರಿ ಸರ್. ಆಮೇಲೆ ಆರೋಗ್ಯವಾಗಿರುತ್ತೆ ಸರ್ ಕರು. ಈ ಒಂದ್ ವೇಳೆ ಅದು ಹಂಗೆ ಮೈ ಮೇಲೆ ಉಳಿತು ಅಂತ ಇಟ್ಕೊಡ್ರಿ, ಏನ್ ಸಮಸ್ಯೆ ಆಗ್ಬಹುದು? ಅದಕ್ಕೆ ಉಸಿರಾಡ್ಲಿಕ್ಕೆ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಸರ್. ಮತ್ತೆ ಹಾಗೆ ಅದು ಏನಂತಾರ, ಅಂಟು ಅಂಟು ಇರುತ್ತದೆ. ಅದಕ್ಕೆ ಕರು ಅಷ್ಟು ಇದು ಹೆಲ್ದಿ ಆಗಿರೋದಿಲ್ಲ, ಸಮಸ್ಯೆಗಳಾಗ್ತದೆ ಸರ್. ಅದನ್ನ ತಡೆಗಟ್ಟಕ್ಕೆ ನಾವು ಅದು ಆದಷ್ಟು ಬೇಗ ತೆಗಿಬೇಕು ಸರ್. ತೆಗಿಬೇಕು, ಚಲೋದಾಗ ಒರೆಸಬೇಕು. ಇನ್ನೊಂದು ನೈನವರೆ ಬಹಳ ಮುಖ್ಯವಾಗಿರುವಂತದ್ದು ಏನಂತಂದ್ರೆ, ನಮ್ಮ ರೈತರು ಕರು ಹುಟ್ಟಿದ ತಕ್ಷಣ ಖುರ ಕಟ್ ಮಾಡ್ತಾರೆ. ಅದ್ರ ಬಹಳ ಸಲ ನೋಡ್ತಾ ಇರ್ತೀವಿ, ಈ ಖುರ ಕಟ್ ಮಾಡೋದಷ್ಟು ವೈಜ್ಞಾನಿಕವಾಗಿ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆ ಮುಂದದು ಬೆಳೆದ ಮೇಲೆ ಆಗೋದು ನಾವು ನೋಡ್ತಾ ಇರ್ತೀವಿ. ವೈಜ್ಞಾನಿಕವಾಗಿ ಖುರ ಕಟ್ ಮಾಡಬೇಕು ಅಂತಂದ್ರೆ ಹೆಂಗ ಕಟ್ ಮಾಡಬೇಕು? ವೈಜ್ಞಾನಿಕ ಅಂದ್ರೇನು, ಒಂದ್ ಸ್ವಚ್ಛವಾದ ಕಟರ್, ಯಾವ್ದು ನೇಲ್ ಕಟರ್ ಅಂತ ಯೂಸ್ ಮಾಡ್ರಿ, ಅಥವಾ ಒಂದು ಶಾರ್ಪ್ ಆಗಿರೋ ಬ್ಲೇಡ್ ಸ್ವಚ್ಛವಾದ ಹೊಸದು ಯೂಸ್ ಮಾಡಿ ಸಮಾನವಾಗಿ ಕಟ್ ಮಾಡ್ಬೇಕು ಸರ್. ಅಷ್ಟೇ, ಆಕಾರ ಸಮಾನ, ರಕ್ತ ಇದ್ರವ ಆಗ್ಬಾರ್ದು. ಸಮಾನವಾಗಿ ಕಟ್ ಮಾಡಿದ್ರೆ ಸಾಕು ಸರ್, ಅದಕ್ಕಿನ್ನ ಬಹಳ ಪ್ರಿಕಾಷನ್ ಇದೆ. ಸ್ವಚ್ಛವಾದ ಒಂದು ಬ್ಲೇಡ್ ಅಥವಾ ಇನ್ಫೆಕ್ಷನ್ ಆಗ್ಬಾರ್ದು ಅಷ್ಟೇ. ಅಷ್ಟು ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕು. ಅಂದ್ರೆ ಬಹಳ ಡೀಪ್ ಆಗ್ನು ಕಟ್ ಆಗ್ಬಾರ್ದು ಸರ್. ಡೀಪ್ ಆಗಿ ಕಟ್ಟಿದ್ರೆ ರಕ್ತ ಬಂದ್ಬಿಡ್ತು. ಇದು ಬಹಳ ಮುಖ್ಯ. ಇದು ನಾಲ್ಕು ಕಾಲಿ ಕಟ್ ಮಾಡ್ಬೇಕಲ್ಲ, ಮಾಡ್ಬೇಕು ಸರ್. ಎಲ್ಲ ನಾಲ್ಕು ಕಾಲಿ ಕಟ್ ಮಾಡೋದು ಬಹಳ ಮುಖ್ಯ ಸರ್. ಆಮೇಲೆ ಇನ್ನೊಂದು ನೆನವರು ಬಹಳ ಮುಖ್ಯವಾಗಿರುವಂತದ್ದು ಏನಂತಂದ್ರೆ, ಈ ಹೊಕ್ಕಳ ಬಳ್ಳಿ ಕಟ್ ಮಾಡೋದು. ಹೌದು ಸರ್. ಇಲ್ಲಿ ನಮ್ಮ ರೈತರು ಏನೇನು ಕಾಳಜಿ ವಹಿಸ್ಬೇಕಂತ್ರಿ? ಹೊಕ್ಕಳ ಬಳ್ಳಿ ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್, ಇಲ್ಲಿ ಬಹಳ ಮಹತ್ವವಾದಿದೆ. ಯಾಕಂದ್ರೆ ಅದರಿಂದ ಇನ್ಫೆಕ್ಷನ್ ಬಹಳ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಸ್ವಚ್ಛವಾದ ಬ್ಲೇಡ್, ಹೊಸ ಬ್ಲೇಡ್ ತಗೋಬೇಕ್ರಿ. ಸಾಮಾನ್ಯ ಜನರಲ್ಲಿ ಹತ್ರ ನಾವು ಸ್ಪಿರಿಟ್ ತಗೊಂಡ್ಬರ್ರಿ, ಅದು ತಗೊಂಡ್ಬರ್ರಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅವ್ರ ಹತ್ರ ಏನಿರ್ತದೆ, ಡಿಟರ್ಜೆಂಟ್ ಸೋಪ್ಲಿಂತ ಏನ್ ಹಾಕ್ಲಿ, ಚಂದ ತೊಳೆದು ಒಣಗಿಸಿ ತಗೋಬೇಕು ಸರ್. ಒಂದು ಮತ್ತೆ ಒಂದು ದಾರ, ಯಾವ್ದು ಮನೆಗಿದ ದಾರ ಸರ್, ದಾರ ಇರ್ತದಲ್ಲ, ತಗೊಂಡು ಒಂದ್ 3 ಇಂಚ್ ಬಿಡ್ಬೇಕು, ಬಿಟ್ಟು ಮೂರ್ ಇಂಚ್ ಬಿಡ್ಬೇಕು ಸರ್. 3 ಇಂಚ್ ಬಿಟ್ಟು ಗಂಟ್ ಹಾಕೋಬೇಕ್ರಿ ಸರ್, ಕಟ್ಬಿಡ್ಬೇಕು. ಕಟ್ ಬಿಟ್ಮೇಲೆ ಏನಾಗ್ತದ, ಅಲ್ಲಿ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಸ್ವಲ್ಪ ಮುಂದೆ ಕಟ್ ಮಾಡ್ಬಿಡ್ಬೇಕು ಸರ್. ಆಮೇಲೆ ಕಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಏನ ಐಡಿನ್ ಇರ್ತದ, ಮನೆಗೆ ಎಲ್ಲಾರ ಬಲ್ಲಿ ಇವತ್ನಲ್ಲಿ ಇರ್ತದ ಸರ್. ಇದಿಲ್ಲ ಅಂತಂದ್ರು ಚಿಕಿತ್ಸಾಲಯ ಇರ್ತಾವ, ಸ್ವಲ್ಪ ಐಡಿನ್ ತಗೊಂಡ್ಬಂದು, ಅಥವಾ ಐಡಿನ್ ಇರ್ಲಿಲ್ಲ ಅಂದ್ರು ಅರ್ಶಿನ ಎಣ್ಣೆ ಕಲಸಿ ಅಲ್ಲಿ ಹಚ್ಚಿಬಿಡ್ಬೇಕು, ಆ ಭಾಗಕ್ಕೆ ಹಚ್ಚಿಬಿಡ್ಬೇಕು. ಇದರಿಂದ ಏನಾಗ್ತದ, ಬಹಳಷ್ಟು ರೋಗಗಳು ತಡಿಬಹುದು ಸರ್ ನಾವು. ಆಮೇಲೆ ಅದು ಕಟ್ ಮಾಡಿ ಉಳಿತದಲ್ರಿ, ಅದನ್ನ ಏನ್ ಮಾಡೋಕ್ ಮತ್ತೆ? ಎಲ್ಲಾರು ತೆಗ್ದು ತೋಡಿ, ನಾಯಿಗೋಳ ಕೈ ಸಿಗಲಾರ್ದಂಗ ಚಂದ ಡೀಪ್ ಆಗಿ ಹೂತ್ ಬಿಡ್ಬೇಕು ಸರ್ ಮಣ್ಣಲ್ಲಿ. ಅದು ಬಹಳ ಮುಖ್ಯ, ಬಹಳ ಮುಖ್ಯವಾದ ಸರ್. ಅದು ಆಮೇಲೆ ದೇಹಕ್ಕೆ ನಿನ್ 3 ಇಂಚ್ ಉಳಿದಿರ್ತಲ್ಲ, ಅದು ಯಾವಾಗ ಉದುರು ಹೋಗ್ಬಿಡ್ತದೆ? ಅದು ಒಣಗು ತಾನೇ ಉದುರು ಹೋಗ್ತದೆ ಸರ್, ಒಂದ್ ವಾರದಾಗ ತಾನೇ ಸ್ವಲ್ಪ ಒಣಗ ಹೋಗ್ಬಿಡ್ತದೆ ಅಲ್ಲಿ. ಆಮೇಲೆ ಈಗ ಈ ಮಾಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ನಾವು ನೋಡ್ತಾ ಇರ್ತೀವಿ. ಯಾಕೆ ಕೆಲವೊಂದು ಆಕಳೊಳಗ ಎಮ್ಮಿ ಒಳಗ ಮಾಸ್ ಜಲ್ದಿ ಬೀಳೋದಿಲ್ಲ, ಕೆಲವೊಂದ್ರವೆ ಜಲ್ದಿ ಬೀಳುತ್ತದೆ, ಕೆಲವೊಂದ್ಸಲ ಅವೇ ತಿನ್ನೋದನ್ನ ನೋಡ್ತಾ ಇರ್ತೀವಿ. ಇಲ್ಲಿ ಏನ್ ಕಾಳಜಿ ತಗೋಬೇಕಂದ್ರೆ? ಮಾಸ್ ಯಾಕೆ ಬೀಳಂಗಿಲ್ಲ ಅಂತಂದ್ರೆ ಬಹಳಷ್ಟು ರೀಸನ್ಸ್ ಇದಾವ ಸರ್ ಇದಕ್ಕೆ. ಒಂದಂತಂದ್ರೆ ಆಕಳಿಗೆ ಶಕ್ತಿ ಇರೋದಿಲ್ಲ, ಅದು ಹೊರ ಹಾಕ್ಲಿಕ್ಕೆ ಶಕ್ತಿ ಇರಂಗಿಲ್ಲ ಅದ್ರ ಬದಲಿ, ಅಥವಾ ಏನಾದ್ರೂ ಇನ್ಫೆಕ್ಷನ್ ಇರ್ತದ, ಅದರ್ಲಿಂತ ಬೆಳಂಗಿಲ್ಲ ಮಾಸ. ಅದಕ್ಕಾಗಿ ಕರು ಹುಟ್ಟಿದ 8-12 ತಾಸು ಒಳಗಾಗಿ ಮಾಸ್ ಬಿಡ್ಬೇಕು ಸರ್, ಕಂಪ್ಲೀಟ್ ಆಗಿ ಹೊರಗೆ ಬಿಡ್ಬೇಕ್ರಿ. ಬೆಳ್ಳಿಲ್ಲ ಅಂತಂದ್ರೆ ನೀವು ಚಿಕಿತ್ಸಾಲಯ, ಪಶು ಚಿಕಿತ್ಸಾಲಯಕ್ಕೆ ಒಯ್ದು ಕರ್ಕೊಂಡೇ ಬರ್ಬೇಕ್ರಿ ಸರ್. ಅದಕ್ಕೆ ಯಾಕಂದ್ರೆ ಬೇರೆ ಏನ್ ಹಾದಿನೇ ಇಲ್ಲ ಸರ್. ಯಾಕಂದ್ರೆ ಅದ್ರಲಿಂತ ಏನಾಗ್ತದ, ಮತ್ತಿಷ್ಟು ಬೇರೆ ರೋಗಗಳು ಬರ್ತಾವ, ಆಕಳಿಗೆ ಬರೋ ಸಾಧ್ಯತೆಗಳು ಬರ್ತಾವ, ಮತ್ತೆ ಅದೆಲ್ಲ ಬೇರೆ ಕಾಂಪ್ಲಿಕೇಶನ್ ಆಗ್ಲಿ ಸ್ಟಾರ್ಟ್ ಆಗ್ತಾವ. ಅದು ನಾವು ಅವಾಯ್ಡ್ ಮಾಡ್ಬೇಕು. ರೈತರು 8-12 ತಾಸು ಕಾಯ್ಬೇಕ್ರಿ ಸರ್, ಕಾಯ್ಬೇಕು. ಆಮೇಲೆ ಈಗ ಈ ಮಾಸ ಬಿದ್ದ್ಮೇಲೆ ಕೆಲವೊಂದ್ಸಲ ಆಕಳ ತಿನ್ನೋದನ್ನ ನೋಡ್ತಾ ಇರ್ತದೆ, ಇದರಿಂದ ಏನ್ ಸಮಸ್ಯೆ ಆಗ್ಬಹುದು ಆಕಳಿಗೆ? ಅದ್ರಲಿಂತ ಜೀರ್ಣಶಕ್ತಿ ಕಡಿಮೆ ಆಗ್ತದೆ ಸರ್, ಮತ್ತೆ ಆಸಿಡೋಟಿಸ್ ಆದಂಗ ಆಗ್ತದೆ. ಅದು ಮತ್ತ ಮೇವು ಸರಿ ತಿನ್ನಂಗಿಲ್ಲ, ಅದ್ರದ್ದೇ ಅದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಸೊ ಅದು ಅವಾಯ್ಡ್ ಮಾಡ್ಬೇಕು, ಬಾಯಿ ಸಿಗ್ಲಾರ್ದಂಗ ಅದನ್ನು ಎಲ್ಲ ತೆಗೆದ್ಬಿಡ್ಬೇಕು. ಆಮೇಲೆ ಮಾಸ್ ಅನ್ನ ಯಾವ ರೀತಿ ವಿಲೇವಾರಿ ಮಾಡ್ಬೇಕಂತೀರ? ಅದನ್ನ ಮಾಸನ್ನು ಈಗ ಅದನ್ನು ಮಣ್ಣಲ್ಲಿ ಸ್ವಲ್ಪ ತೆಗೆದು ತೋಡಿ ಮುಚ್ಚಿ ಬಿಡ್ಬೇಕು ಸರ್, ಹೂತ್ ಬಿಟ್ಬೇಕು. ಆಮೇಲೆ ಈಗ ಹುಟ್ಟಿದ ಕರುವಿನ ಆರೋಗ್ಯ ನಾವ್ ಹೆಂಗ್ ಪರೀಕ್ಷೆ ಮಾಡ್ಕೊಳ್ಬೇಕು? ಯಾಕಂದ್ರೆ ಏನೇನು ಸಮಸ್ಯೆಗಳು ಇರ್ತಾವ ಅದಕ್ಕೆ? ಎಲ್ಲಾ ಕರುಗಳು ನಾರ್ಮಲ್ ಆಗಿ ಹುಟ್ಟತಾವ ಅಂತ ಹೇಳಿಕ್ ಆಗೋದಿಲ್ಲ. ಆಮೇಲೆ ಕೆಲವೊಂದನ್ನ ನಾವು ನೋಡಿದ್ವಿ ಅಂತಂದ್ರೆ ಸರಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಏನೇನು ಪರೀಕ್ಷೆ ಮಾಡ್ಬೇಕಂತ್ರಿ? ಹುಟ್ಟ ತಕ್ಷಣ ಏನು ಅದು ಉಸಿರಾಟ ಕರೆಕ್ಟ್ ಅದನ್ನ ಇಲ್ಲ ನೋಡ್ಬೇಕು ಸರ್. ಉಸಿರಾಟ ಕರೆಕ್ಟ್ ಇರ್ಬೇಕು ಅದ್ರ ಮೊದ್ಲು. ಉಸಿರಾಟ ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಅದಕ್ಕ ಹಿಂದಿನ ಕಾಲ್ಗಳು ಎತ್ತಬೇಕು, ಅದಕ್ಕ ಎತ್ತ ಮ್ಯಾಲ ಹಿಂಗ್ ಜೋಕಾಲಿ ಹೊಡ್ಸದಪ್ಲೆ ಹೊಡ್ಸ್ಬೇಕು. ಹಿಂದಿನ ಕಾಲ ಹಿಂದ್ ಕಾಲ್ ಎತ್ತ ಹಿಡಿದು ಜೋಕಾಲಿ ಹೊಡ್ಸ್ಬೇಕು. ಅದನ್ನು ಆಗ್ಲಿಲ್ಲ ಅಂತಂದ್ರ ಎದಿ ಮೇಲೆ ಸ್ವಲ್ಪ ಹಿಂಗ್ ಪ್ರೆಷರ್ ಹಾಕಿ ಬರ್ಸ್ಬೇಕು, ಅದರಿಂದ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕ್ರಿಯೇಟ್ ಆಗ್ತದೆ ಸರ್. ಅದು ಅದು ಎರಡು ಮಾಡಬಹುದು. ಉಸಿರಾಟ ಕರೆಕ್ಟ್ ತೊಂದ್ರೆ ಏನಿಲ್ಲ ಅಂತಂದ್ರೆ ಕಣ್ಣುಗಳು ನೋಡ್ಬೇಕು, ದೃಷ್ಟಿ ಅದಾನ ಇಲ್ಲ ಅದಕ್ಕ, ಕಣ್ಣು ತೆರೆದು ಕಣ್ ತೆಗೆದು ನೋಡ್ಬೇಕು, ನಮ್ ಕಡೆ ನೋಡ್ಲಿತ್ತದ ಇಲ್ಲ, ಕಿವಿಗಳು ನೋಡ್ಬೇಕು, ನಾವು ಸಪ್ಳ ಮಾಡಿ ನೋಡ್ಬೇಕು ಏನೋ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಥವಾ ಇಲ್ಲ ಅಂತ. ಸಪ್ಳ ಮಾಡಿದ್ರು ಆ ಕಡೆ ನೋಡ್ಲಿಲ್ಲ ಅಂತಂದ್ರೆ ಇದಕ್ಕೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೋಬಹುದು. ಮತ್ತೆ ಎಲ್ಲಾದ್ರೂ ಗಾಯ ಇದೆಯಾ? ಕೆಲವೊಂದ್ಸರಿ ಏನಾಗುತ್ತೆ, ಹೆರಿಗೆಯಲ್ಲಿ ತೊಂದರೆ ಆಗಿರುತ್ತದೆ, ಎಲ್ಲೋ ಕೈಯೋ ಕಾಲು ಕೆಳಗೆ ಬಿದ್ಮೇಲೆ ಫ್ರಾಕ್ಚರ್ ಏನೋ ಆಗಿರುತ್ತೆ. ಸ್ವಲ್ಪ ಎಲ್ಲಾ ಕಡೆ ಮುಟ್ಟು ನೋಡಿದ್ರೆ ಅದಕ್ಕೆಲ್ಲಾರ ನೋವು ಆಗ್ಲಿಗತ್ತದೇನೋ, ಸ್ವಲ್ಪ ಅದು ನೋಡ್ಬೇಕು ಅದಷ್ಟು. ಮತ್ತೆಲ್ಲಾರ ಬಾವು ಅದೇನೋ ಮೈ ಮೇಲೆ ಉಬ್ಬೆದೇನೋ ಅದೆಲ್ಲ ಸ್ವಲ್ಪ ನೋಡ್ಬೇಕು. ಇನ್ನೊಂದೇನು ಹೆಂಡಿ ಇರ್ತದಲ್ಲ ಸರ್ ಜಾಗ, ಅದು ಜಾಗ ಓಪನ್ ಅದ ಎಲ್ಲ ನೋಡ್ಬೇಕು. ಯೂರಿನ್ ಮಾಡೋದು ಕರೆಕ್ಟ್ ಅದ ಇಲ್ಲ ನೋಡ್ಬೇಕು. ಇವೆಲ್ಲ ಏನಂತಾರ ಸಾಮಾನ್ಯವಾಗಿ ಇವೆಲ್ಲ ಪರೀಕ್ಷೆ ರೈತರು ಮಾಡ್ಬೋದು ಸರ್. ಇದೆಲ್ಲ ಮನೆಯಲ್ಲಿ ಮಾಡ್ತಿರ್ತಾರೆ. ಕೆಲವೊಂದ್ಸಲ ಏನಾದ್ರು ಸಮಸ್ಯೆ ಕಾಣಿಸಿ ಬಂತು ಅಂದ್ರೆ ಚಿಕಿತ್ಸೆ ತರಬೇಕು. ಡಾಕ್ಟರ್ ಮುಂದಿನ ಕೆಲಸ ಮುಂದಿನ ಕೆಲಸ ಚಿಕಿತ್ಸೆ ಮಾಡ್ತಾರೆ ಸರ್. ಹೌದಲ್ರಿ, ಇದು ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ರೈತರು ಗಮನಿಸಬೇಕು. ಯಾಕಂತಂದ್ರೆ ಈ ಕರುವನ್ನ ಪರೀಕ್ಷೆ ಮಾಡೋದು ಬಹಳ ಮುಖ್ಯವಾಗಿರುವಂತದ್ದು ಅಂತ ಹೇಳಿ ನಯನ ಅವರು ಹೇಳ್ತಾ ಇದ್ರೆ. ಇನ್ನ ಕರು ಹುಟ್ಟಿದ ಮೇಲೆ ಎಲ್ಲದಕ್ಕೂ ಆಹಾರ ಬೇಕೇ. ಈ ಕರುವಿನ ಆಹಾರದ ನಿರ್ವಹಣೆ ಹೆಂಗ್ ಮಾಡ್ಬೇಕು? ಗಿಣ್ಣದಾಳು ಬಹಳ ಮುಖ್ಯ ಇರ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಕರು ಹುಟ್ಟಿದ ತಕ್ಷಣ ಸರ್ ಗಿಣ್ಣದಾಳು ಆದಷ್ಟು ಬೇಗ ಕುಡಿಸ್ಬೇಕು. ಒಂದು 15 ನಿಮಿಷದಿಂದ 6 ಗಂಟೆ ಒಳಗಾಗಿ ಎಷ್ಟಾಯ್ತು ಅಷ್ಟು ಜಲ್ದಿ ನಾವು ಗಿಣ್ಣದಾಳು ಕುಡಿಸ್ಬೇಕು ಸರ್. ಯಾಕಂದ್ರೆ ಗಿಣ್ಣದಾಳದಾಗ ಬಹಳಷ್ಟು ಶಕ್ತಿ ಇರ್ತದೆ ಸರ್. ನಾವು ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ. ಹುಟ್ಟಿದ ಕರುವಿಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಸರ್. ಅದಕ್ಕಾಗಿ ಗಿಣ್ಣದಾಳದಲ್ಲಿ ಬಹಳಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದಕ್ಕೆ ಯಾವುದೇ ತರಹದ ರೋಗ ಬರೋದನ್ನ ತಡೆಗಟ್ಟಬಹುದು ಸರ್. ಅಂದ್ರೆ ಎಷ್ಟು ಪ್ರಮಾಣದೊಳಗ ಹೆಂಗ್ ಕುಡಿಸ್ಕೊಂಡು ಹೋಗ್ಬೇಕು ಅದೇನ್ರ ಲೆಕ್ಕದಂತ? ಹಾ ಸರ್, ಅದ ಇದೆ ಸರ್. ಈಗ ಹುಟ್ಟಿದ ಕರುವಿಗೆ ನಾವು 1/10 ಅಂತೆ, 1/10 ಆಫ್ ದ ಬಾಡಿ ವೇಟ್ ಆಫ್ ದ ಕಾಫ್ ಅಂದ್ರೆ ಕರುವಿನ ದೇಹದ 10% ನಾವು ಅದಕ್ಕೆ ಕುಡಿಸ್ಬೇಕು ಸರ್. ಜನರು ಏನ್ ಮಾಡ್ತಾರ, ಕರು ಏನು ಸಂಡಾಸ್ ಮಾಡ್ಕೋತದ, ಇದು ಗಣ್ಯದಲ್ಲಿ ಕುಡಿಸ್ಬಾರ್ದು ಅಂತ ಹೇಳಿ ಬಹಳ ಜನ ಏನ್ ಮಾಡ್ತಾರ, ಬಹಳಷ್ಟು ತಪ್ಪು ಕಲ್ಪನೆ ಇದೆ ಸರ್ ಜನರಲ್ಲಿ. ಅದಕ್ಕಾಗಿ ಅವ್ರು ಕರುವಿಗೆ ಹಾಕಂಗಿಲ್ಲ, ಅವರೇ ತಗೊಂಡೋಗಿ ಅವ್ರ ಸ್ವೀಟ್ ಮಾಡ್ಕೊಂಡು ತಿಂತಾರ, ಬೇರೆಯವ್ರಿಗೆ ಮನಿ ಮನಿ ಹಂಚ್ತಾರ, ಅದೆಲ್ಲ ಮಾಡ್ರಿ, ಮಾಡ್ಲಿಕ್ಕೆ ಬೇಡನಲ್ಲ. ಬಟ್ ಅದು ಮೊದ್ಲು ಕರುವಿಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟು ಉಳ್ಕಿದ್ ಮಿಕ್ಕಿದ್ದೇನದ ಅವ್ರು ಯೂಸ್ ಮಾಡ್ಲಿ, ಮಾಡಿದ್ರೆ ನಡೀತದೆ. ಮೊದಲು ಕರುವಿನ ಕೊಟ್ಟ ಮುಗಿಬೇಕು ಸರ್. ಅಂತಂದ್ರೆ ಈಗ ಕೆಲವೊಂದ್ಸಲ ಕರುಗಳು ಕುಡಿಯೋದಿಲ್ಲ ಹಾಲು, ಅವಾಗ ಏನ್ ಮಾಡ್ಬೇಕಂತಾರೆ? ಕುಡಿಯೋದಿಲ್ಲ ಅಂತಂದ್ರೆ ಅದಕ್ಕೊಂದು ಸ್ವಚ್ಛವಾದ ಬುಟ್ಟಿಯೊಳಗ ಹಾಲು ಹಾಕ್ಬೇಕು ಸರ್. ನಮ್ ಬಟ್ಟೆ ಅದ್ ಎದ್ದಿ ಅದ್ರ ಬಾಯಿಗೆ ಚೀಪಿಸ್ಬೇಕು ಸರ್. ಚೀಪಿಸಿ ಸ್ವಲ್ಪ ರುಚಿ ಹತ್ತ ತಂದ್ರ ಅದಕ್ಕ ಬುಟ್ಟಿ ಬಲ್ಲಿ ಮುಖ ತಂದೇವ್ ಅಂದ್ರ ಸ್ವಲ್ಪ ಅದಕ್ಕ ಏನೋ ಚಂದದ ಟೇಸ್ಟ್ ಅಪ್ಪ ಅಂತ ಗೊತ್ತಾಗ್ತದ. ಅದಕ್ಕ ಅದ್ ಸ್ವಲ್ಪ ಸ್ವಲ್ಪ ಕುಡಿಲಿಕ್ ಶುರು ಮಾಡ್ತದ. ಹಿಂಗ್ ಒಂದ್ ವಾರ ನಾವ್ ಮಾಡ್ಲಿಕ್ಕೆ ತಾನೇ ಕುಡಿಲಿಕ್ ಶುರು ಮಾಡ್ತಾರಿ ಸರ್. ಹೌದಲ್ರಿ, ಅಂದ್ರೆ ಒಟ್ಟಾರೆ ಗಿಣ್ಣದ ಹಾಲು ಅಲ್ಲಿ ಕುಡಿಸೋದಕ್ಕೆ ನಾವು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ಬೇಕು ಅಂತ ತಾವ್ ಹೇಳ್ತಾ ಇದ್ರಿ. ನೀವಾಗ್ಲೇ ಹೇಳಿದ್ರಿ ಗಿಣ್ಣದಾಲಿನೊಳಗ ಸಾಕಷ್ಟು ಶಕ್ತಿ ಇರ್ತದೆ, ರೋಗ ನಿರೋಧಕ ಶಕ್ತಿ ಇರ್ತದೆ. ಒಂದೇ ಕುಡಿಸ್ಲಿಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಸಮಸ್ಯೆಗಳಾಗ್ಬಹುದು? ಕುಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸರ್ ಅದ್ರೊಳಗೆ ಎರಡ್ ತರದ ರೋಗಗಳನ್ನ ನಾವು ಡಿವೈಡ್ ಮಾಡ್ತೀವಿ ಸರ್. ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಡೆವಲಪ್ ಆಗಿರಂಗಿಲ್ಲ ಕರುವಲ್ಲಿ. ಅದಕ್ಕೋಸ್ಕರ ನಾವು ಈ ಗಿಣದ ಹಾಲು ಕೊಡೋದ್ಲಿಂತ ಸ್ವಲ್ಪ ಅದು ಅದೊಂದು ನಿವಾರಣಿಸಬಹುದು ಸರ್. ಅಂದ್ರೆ ದೇಹದ ಒಂದು ಶಕ್ತಿ ಬರ್ತದೆ ಸರ್. ಅದ ಇನ್ನೊಂದು ಹೈಪೋಗ್ಲೈಸಿಮಿಯಾ. ಹೈಪೋಗ್ಲೈಸಿಮಿಯಾ ಅಂದ್ರೆ ಅದಕ್ಕ ಒಳಗ್ ಶಕ್ತಿ ಇರಂಗಿಲ್ರಿ ಕರು ಹುಟ್ಟಿದ ಕರುವಿಗೆ ದೇಹದೊಳಗ. ಅದಕ್ಕ ಈಗ ಗ್ಲೂಕೋಸ್ ಅದೆಲ್ಲ ನಾವು ಈಗ ಮನುಷ್ಯರಿಗೆ ಹೆಂಗ್ ಕೊಡ್ತೀವಲ್ಲ ಸರ್, ಈ ಗಿಣ್ಣದ ಹಾಲ್ದಾಗ್ನು ಗ್ಲೂಕೋಸ್ ಎದು ಇರುತ್ತೆ ಸರ್, ರೆಡಿ ಇರ್ತದ್ರಿ. ಅದಕ್ಕ ಹಾಲು ಕೊಡೋದ್ರಲ್ಲಿಂತ ಆ ತೊಂದ್ರೆನೂ ನಾವು ನಿವಾರಣೆ ಮಾಡ್ಬೋದು. ಇನ್ನೊಂದೇನಂದ್ರ ಆ ಗಿಣ್ಣದ ಹಾಲ್ದಾಗ ಲ್ಯಾಕ್ಟೋಸ್ ಅಂತ ಒಂದು ಅಂಶ ಇರ್ತದೆ ಸರ್, ಅದು ಅಂಶ ಬಹಳ ಕಡಿಮೆ ಇರ್ತಾರೆ. ಅದಕ್ಕೆ ಜನರೇನ್ ತಿಳ್ಕೊತಾರ, ನಾವು ಭಾಳ ಗಿಣ್ಣದ ಹಾಲು ಕುಡ್ಸರ ಅದು ಬರೇ ಸಂಡಾಸ ಮಾಡ್ಕೊತದ್ರಿ ಅಂತಂತಾರೆ. ಹಂಗೇನಿಲ್ಲ, ಅದೆಲ್ಲ ತಪ್ಪು ಕಲ್ಪನೆ. ಅದ್ರೊಳಗೆ ಭಾಳ ಕಡಿಮೆ ಲ್ಯಾಕ್ಟೋಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಷ್ಟು ನೀವು ಗಿಣ್ಣದ ಹಾಲು ಕೊಟ್ರು ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ರೋಗಗಳಂತಂದ್ರೆ ಹೈಪೋಗ್ಲೈಸಿಮಿಯಾ, ಹೈಪೋಥರ್ಮಿಯಾ, ಈ ಎರಡು ರೋಗಗಳು. ಇನ್ನು ಅಂತಂದ್ರೆ ಬೇದಿ, ಜ್ವರ, ನೆಗಡಿ, ಇದೆಲ್ಲ ಕಾಮನ್ ಆಗಿ ಕಾಣಿಸ್ತದೆ ಸರ್. ಈಗ ಹೈಪೋಗ್ಲೈಸಿಮಿಯಾ ಅಂತಂದ್ರೆ ಈಗ ಶುಗರ್ ಲೆವೆಲ್ ಕಡಿಮೆ ಇರ್ತಾರೆ ಅವಕ್ಕೆ. ಈಗ ಹಂಗಾಗಿ ಗ್ಲೂಕೋಸ್ ಅಂತೂ ಹಾಲಿನಾಗ ಆಲ್ರೆಡಿ ಇರ್ತದೆ, ರೆಡಿಮೇಡ್ ಹಾಲಿನಾಗ ಇದ್ರಲಿಂತ ಹಾಲು ಕುಡಿಸೋದ್ಲಿಂತ ತೊಂದರೆ ನಿವಾರಣೆ ಆಗ್ತದ್ರಿ ಸರ್. ಶಕ್ತಿ ಸಿಗ್ತದೆ. ಈ ಕರು ದೊಡ್ಡದಾದಂಗ್ ದೊಡ್ಡದಾದಂಗ ಬರೀ ಹಾಲು ಒಂದೇ ಅದಕ್ಕೆ ಸರಿ ಹೋಗೋದಿಲ್ಲ. ಈ ಹಾಲಿನ ಜೊತೆಗೆ ಬೇರೆ ಆಹಾರವನ್ನ ನಾವು ಹಸಿ ಹುಲ್ಲನ್ನ ಇವೆಲ್ಲ ದಾಣಿ ಮಿಶ್ರಣ ಚುಣ್ಣಿ ಇವೆಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ಇದು ಯಾವಾಗಿಂದ ಪ್ರಾರಂಭ ಮಾಡಬೇಕು, ಎಷ್ಟೆಷ್ಟು ಶುರು ಮಾಡ್ಬೇಕಂತಾರೆ? ಒಂದ್ ನಾಲ್ಕೈದು ದಿವಸ ತನಕ ಗಿಣದಲ್ಲಿ ಇರ್ತಾರೆ. ಸೊ ಅವಾಗ ನಾವು ಅದು ರಿಕ್ವೈರ್ಮೆಂಟ್ ಪ್ರಕಾರ ನಾವು ಗಿಣದಲ್ಲಿ ಕುಡಿಸ್ಬೇಕು. ಅದಕ್ಕೆ ಈಗ ಮುಂದೇನ 6-30 ದಿನಗಳಿಗೇನಾಗಲ್ಲ ಸ್ವಲ್ಪ ಹಾಲು ಕಡಿಮೆ ಮಾಡ್ಬೇಕು. ಒಂದಂದ್ರೆ 1-2 ಲೀಟರ್ ಅಂದಾಜು ಹಾಲು, ಮತ್ತೆ ಒಂದು 50-250 ಗ್ರಾಂ ಮಿಶ್ರಣ, ಎಲ್ಲ ಏನಂತಾರೆ ದಾಣಿ ಮಿಶ್ರಣ, ಮತ್ತು ಒಂದು ಹಿಡಿ ಹಸಿಮೇವು, ಗರಿಕೆ, ಮೆತ್ತಗಾಗಿ ಯಾವುದು ಹುಲ್ಲನ್ನು ತಿನ್ಸಬಹುದು ಸರ್. ಮತ್ತೆ 31-60 ದಿನಗಳಲ್ಲಿ 2 ಲೀಟರ್ ಹಾಲು, ಮತ್ತೊಂದ್ ಸ್ವಲ್ಪ ದಾಣಿ ಮಿಶ್ರಣ 250-500 ಗ್ರಾಂ ಮಾಡಬಹುದು. ಮತ್ತೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಹಸಿ ಹುಲ್ಲು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಮತ್ತೆ 60-90 ದಿನಗಳಿಗೆ 2 ಲೀಟರ್ ಹಾಲು, ಮತ್ತೊಂದು 500 ಗ್ರಾಂ ತನ ಮತ್ತೆ ದಾಣಿ ಮಿಶ್ರಣ ಕೊಟ್ಟು ಇನ್ನೊಂದ್ ಸ್ವಲ್ಪ ಮೇವು ಚಲೋ ತಿನ್ಲಿಕ್ಕೆ ಶುರು ಮಾಡ್ತದ, ಸ್ವಲ್ಪ ಜಾಸ್ತಿ ಮೇವು ಹಾಕೋತ ಹೋಗ್ಬೇಕ್ರಿ. ಮತ್ತೆ 3 ತಿಂಗಳಾದ ತಕ್ಷಣ ಏನು ಒಂದು 75 kg ತನ ಬರ್ಬೇಕು ಅದು ಕರು, ಅಂದ್ರೆ ನಾವು ಕರುವಿನ ತೂಕ. ಅಷ್ಟಾಯ್ತು ಅಂತಂದ್ರೆ ಮತ್ತೆ ಅದು ಮುಂದೆ ಬರೀ ಮೇವು ಹಾಲಿನ ಸಾಲ್ ಸ್ವಲ್ಪ ಕೊಡ್ಬೋದು, ಹಾಲಿನ ಜೊತೆ ಮೇವು ತಿನ್ಲಿಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ರೆ ಚೆನ್ನಾಗಿರ್ತದೆ. ಈಗ ರೈತರು ಆಕಳನ್ನ ಸಾಕೋದು, ಎಮ್ಮೆಯನ್ನ ಸಾಕೋದು ಎದಕ್ಕಂತಂದ್ರೆ ಹಾಲಿನ ಸಲುವಾಗಿ, ಹಾಲನ್ನ ಮಾರಾಟ ಮಾಡಬೇಕು, ತಮ್ಮ ಮನೆಯವ್ರ ಊಟ ಮಾಡಬೇಕು, ಹಾಲನ್ನ ಮಾರಾಟ ಮಾಡಬೇಕು. ಇನ್ನ ಒಳ್ಳೆ ರೀತಿಯಿಂದ ಕರು ಬೆಳಿಬೇಕು ಅಂತಂದ್ರ ಅವಕ್ಕೆ ಎಷ್ಟು ಹಾಲು ಕೊಡ್ಬೇಕು, ಅದಕ್ಕೇನು ಲೆಕ್ಕ ಹೆಂಗ್ ಇಟ್ಕೋಬೇಕಂತ್ರಿ? ಒಳ್ಳೆ ರೀತಿ ಅಂದ್ರೆ ಅದ್ರಾಗು ಎರಡು, ಈಗ ನಾವು ಏನ್ ಮಾಡ್ತೀವಿ ಸಂಪ್ರದಾಯ ಒಂದು ಪದ್ಧತಿ ಫಾಲೋ ಮಾಡ್ತೀವ್ರಿ ಸರ್. ಹಳ್ಳಿ ಜನರು ಏನ್ ಮಾಡ್ತಾರ, ಒಂದು ಕರ್ವಿಗೆ ಒಂದ್ ಸ್ವಲ್ಪ ಕುಡ್ಲಿಕ್ ಬಿಡ್ತಾರ. ಅದ್ರಾಗ್ನು ನಾವ್ ಈಗ ಏನ್ ಮಾಡ್ಬೇಕಂತಂದ್ರ ಫಸ್ಟ್ ಕರ್ವಿಗೆ ಬಿಡ್ಬೇಕು ತಾಯಿ ಬಲ್ಲಿ, ಒಂದ್ ಸ್ವಲ್ಪ ತೊರಿ ಬಿಡ್ತು ಅಂತಂದ್ರ ಅದಕ್ಕೆ ಸ್ವಲ್ಪ ಮತ್ ತಗೋಬೇಕು. ತಗೊಂಡ ತಕ್ಷಣ ಎಲ್ಲ 3 ಮಲಿಲಿಂದ ಹಾಲು ಹಿಂಡ್ಕೋಬೇಕ್ರಿ ಸರ್. ಮತ್ತು ಒಂದು ಹಂಗೆ ಬಿಟ್ಟು ಬಿಡ್ಬೇಕು ಕರ್ವಿನ ಸಲುವಾಗಿ. ಈಗ ಅದಕ್ಕ ಹೊಟ್ಟೆ ತುಂಬಾ ಅದು ಒಂದು ಮಲಿ ಹಾಲನ್ನು ಅದು ಕರ್ವಿ ಕುಡಿತು ಅಂದ್ರೆ ಅದು ಕರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವ್ರಿ ಸರ್. ಅದು ಒಂದು ಮಲಿಯನ್ನ ಸಂಪೂರ್ಣವಾಗಿ ಕರ್ವಿನ ಸಲುವಾಗಿ ಬಿಟ್ಬಿಡ್ಬೇಕು ಅಂತಂದ್ರೆ ಅದು ಆರೋಗ್ಯಯುತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದಂತ. ಇದಲ್ಲ ಮತ್ತ ಆಧುನಿಕ ಏನಾದರೂ ಕರು ಸಾಕುವ ಪದ್ಧತಿ ಅದಂತ ಅದರಿ ಸರ್? ಆಧುನಿಕವಾಗಿನೂ ಅದ. ಆಧುನಿಕ ಪದ್ಧತಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ಬೇರ್ಪಡಿಸ್ತೀವ್ರಿ ಸರ್ ಅದಕ್ಕೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದೇ ನಾವು ಹುಟ್ಟಿಯಲ್ಲಿ ಹಾಲು ಹಾಕಿ ಅದಕ್ಕೆ ಕುಡಿಸ್ಲಿಕ್ಕೆ ನಾವು ರೂಢಿ ಮಾಡಿಸ್ಬೇಕಾಗುತ್ತೆ ಅದಕ್ಕೆ. ಇದರಿಂದ ಏನಾಗ್ತದ ಅಂದ್ರೆ ಆಕಳು ಎಷ್ಟು ಹಾಲು ಕೊಡ್ಲಿಕ್ಕತ್ತ ಅಂತ ನಮ್ಗೆ ಕರೆಕ್ಟ್ ಗೊತ್ತಾಗ್ತದ. ಮತ್ತ ಅದ್ರ ಜೊತೆ ಹಾಲಿನ ಜೊತೆ ಹಂಗೆ ಹುಲ್ಲು ಮಿಶ್ರಣ ಎಲ್ಲ ಖನಿಜಗಳೆಲ್ಲ ಕಲಿತು ಕರುವಿಗೆ ನಾವು ಕರೆಕ್ಟ್ ಆಗಿ ಬೆಳೆಸಬಹುದು. ಇನ್ನೊಂದು ಏನಂದ್ರ ಕರು ಏನ ಮಾಡ್ತಾ ಹಾಲು ಕುಡಿಯೋ ಹೊತ್ತಿಗೆ ಸ್ವಲ್ಪ ಕಚ್ಲಿಕ್ ಹೋಗ್ತದ ತಾಯಿ ಕೆಚ್ಚಿಗೆ, ಹಂಗ ಅದು ಸ್ವಲ್ಪ ಅವ್ ಗಾಯ ಆಗ್ತದ. ಇಲ್ಲ ಮತ್ತ ಅದು ಆಕಳ ಏನ್ ಮಾಡ್ತಾ ಹಾಲು ಹಿಡ್ಕೊಲಿಕ್ ಬಿಡಂಗಿಲ್ಲ ನಮ್ಗ, ಅದು ಎಲ್ಲ ಸ್ವಲ್ಪ ತಡೆಗಟ್ಟಬಾರ್ದು ಇದ್ರಲ್ಲಿಂತ. ಇನ್ನ ಬಹಳ ಮುಖ್ಯವಾಗಿರುವಂತಂದ್ರೆ ಈ ಜಂತುನಾಶಕ ಔಷಧಿ ಕುಡಿಸೋದು ಮತ್ತೆ ಲಸಿಕೆಗಳನ್ನ ಹಾಕೊಳ್ಳೋದು ಈ ಕರುವಿಗೆ, ಇದು ಹೆಂಗ್ ಮಾಡಬೇಕು? ವಿಶೇಷವಾಗಿ ಎಮ್ಮಿ ಕರುಗಳು ಇರ್ತಾವಲ್ರಿ, ಅವು ಜಂತುನಾಶಕ ಔಷಧಿ ಕುಡಿಸೋದು ಬಹಳ ಮುಖ್ಯ ಇರ್ತದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಜಂತುನಾಶಕ ಔಷಧಿ ಕರುಗಳು ಯಾವ್ದೇ ಎಮ್ಮಿ ಕರು ಇರಲಿ ಆಕಳ ಕರು ಇರಲಿ ಸರ್, ಎರಡಕ್ಕೂ ಬಹಳ ಮಹತ್ವದ. ಈಗ ಹುಟ್ಟದಿಂದ 10 ದಿನಗಳವರೆಗೆ ಏನು ಹಾಕ್ಬಾರ್ದು ಸರ್. 10ನೇ ದಿವಸ ಜಂತುನ ಔಷಧಿ ಹಾಕ್ಲಿಕ್ಕೆ ಶುರು ಮಾಡ್ಬೇಕು ನಾವು. 10ನೇ ದಿವಸ ಒಂದು, ಮತ್ತೆ 30ನೇ ದಿವಸ, ಮತ್ತೆ 60ನೇ ದಿವಸ, 90ನೇ ದಿವಸ, ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ, ಮತ್ತೆ ಆಮೇಲೆ ವರ್ಷಕ್ಕೊಮ್ಮೆ ಹಾಕಿದ್ರೆ ಸಾಕು ಸರ್ ಜಂತುನಾಶಕ. ನಮ್ಮ ಹತ್ರ ಬರ್ಬೇಕು ಸರ್, ನಮ್ಮ ಹತ್ರ ಬಂದ್ರೆ ಸಾಕು ಸರ್, ಎಲ್ಲ ಗವರ್ಮೆಂಟ್ ಅಲ್ಲಿ ಉಚಿತವಾಗಿ ಸಿಗ್ತದೆ ಸರ್. ಅಂತಂದ್ರೆ ಅವು ಎಷ್ಟು ಟ್ಯಾಬ್ಲೆಟ್ ಕೊಡ್ಬೇಕು, ಎಷ್ಟು ಹಾಕ್ಬೇಕು ಅಂತ ಎಲ್ಲ ತಾವು ಹೇಳ್ತೀರಿ? ನಾವು ಹೇಳ್ತೀವಿ ಸರ್. ಲಸಿಕೆಗಳ ಬಗ್ಗೆ ಲಸಿಕೆಗಳು 3 ತಿಂಗಳ ಒಳಗಾಗಿ ಯಾವ ಲಸಿಕೆ ಕೊಡಂಗಿಲ್ಲ ಸರ್ ನಾವು ಕರುಗಳಿಗೆ. ಸೊ 3 ತಿಂಗಳು ಆದ್ಮೇಲೆ 3-6 ತಿಂಗಳ ಮೇಲ್ಪಟ್ಟ ಕರುಗಳಿಗೆ ಒಂದು ಫಸ್ಟ್ ಡೋಸ್ FMD ಅಂದ್ರೆ ಕಾಲು ಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕ್ತೀವಿ. ಸೊ ಅದು 3 ತಿಂಗಳಿಗೆ ಒಂದ್ಸರಿ ಹಾಕ್ಬಹುದು, ಮತ್ತೆ 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಸರಿ ಹಾಕ್ಬೇಕು ಸರ್ ನಾವು ಆ ಲಸಿಕೆ. ವರ್ಷಕ್ಕೆ 2 ಸರಿ ಹಾಕ್ಲೇಬೇಕು ಕಂಪಲ್ಸರಿ ನಾವು. ಮತ್ತೆ ಇನ್ನೊಂದು BQ ಅಂತೀವಿ, HSBQ ಬ್ಲ್ಯಾಕ್ ಕ್ವಾರ್ಟರ್ ಹೆಮರಜಿಕ್ ಸೆಪ್ಟಿಸೆಮಿಯಾ ಅಂತ, ಅದು ವರ್ಷಕ್ಕೊಂದ್ಸರಿ ಹಾಕ್ತೀವಿ. ಆಮೇಲೆ ಬ್ರುಸೆಲೋಸಿಸ್ ಅಂತ ಒಂದು ರೋಗ ಇದೆ ಸರ್, ಅದು ಏನ್ ಮಾಡ್ತೀವಿ ಬರೇ ಹೆಣ್ಣು ಕರುಗಳಲ್ಲಿ ಮಾತ್ರ ಹಾಕ್ತೀವಿ ಸರ್ ಲಸಿಕೆ. 4-8 ತಿಂಗಳ ಕರು ಹೆಣ್ಣು ಕರು ಒಂದ್ಸರಿ ಹಾಕ್ಬಿಟ್ರೆ ಅದು ಪೂರಾ ಆಯುಷ್ಯ ತನ ಹಾಕೋದು ಬೇಕಾಗಿಲ್ಲ, ಒಂದ್ಸರಿ ಅಷ್ಟೇ ಹಾಕೋದು ಸರ್. ಇನ್ನೊಂದು ಬಹಳ ಮುಖ್ಯವಾಗಿರುವಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಕೊಂಬನ್ನ ಸುಡೋದು. ಹೌದು ಸರ್. ಈ ಕೊಂಬು ಸುಡೋದ್ರಿಂದ ಯಾರು ವೈಜ್ಞಾನಿಕ ಪದ್ಧತಿಯನ್ನು ಸಾಕ್ತಾ ಇದಾರೆ, ಯಾರು ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಒಂದು ದೊಡ್ಡ ದೊಡ್ಡ ಪದ್ಧತಿಗಳು ಮಾಡ್ತಾ ಇರೋದು ಜಾಗ ಕಡಿಮೆ ಹಿಡಿತದೆ ಅಂತೇಳಿ ಈ ಕೊಂಬು ಸುಡೋದು ಮಾಡ್ತಾರೆ. ಈ ಕೊಂಬು ಸುಡಬೇಕು ಅಂತಂದ್ರೆ ಯಾವ್ಯಾವ ರೀತಿಯಿಂದ ಮಾಡ್ಬೇಕಂತ? ಕೊಂಬು ಸುಡೋದ್ರಾಗ ಸರ್ 2 ಪ್ರಕಾರ ಇದಾವೆ ಸರ್. ಒಂದು ನಾವು ಒಂದು ಕೆಮಿಕಲ್ ಮೆಥಡ್ ಲಿಂದ ಮಾಡ್ತೀವಿ, ಇನ್ನೊಂದು ಎಲೆಕ್ಟ್ರಿಕಲ್ ಮೆಥಡ್ ಲಿಂದ ಮಾಡ್ತೀವಿ. ಈ ಕೆಮಿಕಲ್ ಮೆಥಡ್ ನಾಗೇನು ಕಾಸ್ಟಿಕ್ ಪೊಟ್ಯಾಶ್ ಅಂತ ಸಿಗ್ತದೆ ಸರ್, ಒಂದು ಕೆಮಿಕಲ್ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಚಿಕಿತ್ಸಾಲಯಗಳಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ಮಾಡಬಹುದು, ಅದ್ರಿಂದನು ಕೊಂಬ್ ಸುಡ್ತೀವಿ. ಇನ್ನೊಂದೇನು ಎಲೆಕ್ಟ್ರಿಕಲ್ ಮಷೀನ್ ಕೊಂಬ್ ಸುಡ್ತೀವಿ ಸರ್. ಎರಡಕ್ಕೂ ಸಹಿತ ನಿಮ್ ಚಿಕಿತ್ಸಾಲಯ ಬರ್ಬೇಕು ಸರ್, ಬಂದ್ರೆ 2 ಆಗ್ಬಿಡ್ತದೆ. ಕೊಂಬನ್ನ ಸುಟ್ಟಿವಿ ಅಂತಂದ್ರೆ ಅದಕ್ಕೆ ಅನುಕೂಲ ಆಗ್ತದೆ, ಅನುಕೂಲ ಆಗುತ್ತದೆ. ಇನ್ ಇತ್ತೀಚೆಗೆ ಈ ಕರುವಿಗಾಗ್ಲಿ ಆಕಳಿಗಾಗ್ಲಿ ಎಮ್ಮೆಗಳು ಎತ್ತುಗಳಿಗೆ ಈ ಗುರುತಿನ ಸಂಖ್ಯೆಯನ್ನು ಹಾಕ್ತಾ ಇದ್ದಾರೆ, ಈ ಇಯರ್ ಟ್ಯಾಗ್ ಅಂತೀವಲ್ಲ, ಇದು ಏನ್ ಮಹತ್ವದ ಅಂತ ಇದ್ರ ಬಗ್ಗೆ? ಗುರುತು ಯಾಕೆ ಬೇಕಂತಂದ್ರೆ ಈಗ ಕೆಲವೊಬ್ರು ಡೈರಿ ಫಾರ್ಮ್ ಮಾಡ್ತಾರೆ, ಬಹಳಷ್ಟು ಕರುಗಳು ಇರ್ತಾವ, ಯಾ ಕರು ಯಾ ಆಕಳಿಂದ ಹುಟ್ಟ್ಯದ ಯಾ ಎಮ್ಮಿಲಿಂದ ಹುಟ್ಟ್ಯದ ಅದು ಗೊತ್ತಾಗ್ಬೇಕು ಅನ್ನೋದು, ಅದ್ರದ್ದೆಲ್ಲ ರೆಕಾರ್ಡ್ ಇದ್ದಂಗೆ ಸರ್. ಇದು ಹೆಂಗ ನಮ್ಮ ಮನುಷ್ಯರಲ್ಲಿ ಆಧಾರ್ ಕಾರ್ಡ್ ಮಾಡ್ಯಾರಲ್ಲ ಸರ್, ಹಂಗೆ ದನಗಳದಾಗ ನಾವು ಈಗ ಸರ್ಕಾರ ಏನ್ ಮಾಡ್ಲಿಕ್ಕೆ ಇನಾಫ್ ಟ್ಯಾಗಿಂಗ್ ಅಂತ ಮಾಡ್ಲಿಕ್ಕೆ ಸರ್, ಕಿವಿಯಲ್ಲಿ ಓಲೆ ಹೊಡಿತೇವೆ ನಾವು. ಅದರಲ್ಲಿ ಒಂದು ನಂಬರ್ ಇರ್ತದೆ ಸರ್, ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಅಂತೀವಿ ನಾವು ಅದಕ್ಕೆ. ಅದೇನು ಪ್ರತಿಯೊಂದು ದನ ಹಸುವಿಂದ ಬೇರೆ ಬೇರೆ ಇರ್ತದೆ ನಂಬರ್. ಒಂದ್ಸರಿ ಆ ನಂಬರ್ ನಾವು ಫೀಡ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಅದ್ರು ಯಾವಾಗ ಜಂತುನಾಶಕ ಔಷಧ ಹಾಕಿವಿ, ಅದಕ್ಕೆ ಯಾವಾಗ ಬೆದಿಗೆ ಬಂದದ, ಅದಕ್ಕೆ ಏನಾರ ರೋಗ ಬಂದಿತ್ತು ಅಂದ್ರೆ ಏನ್ ಚಿಕಿತ್ಸೆ ಕೊಟ್ಟಿವಿ, ಎಲ್ಲ ರೆಕಾರ್ಡ್ ಮಾಹಿತಿ ಸಿಗ್ತಾರೆ ಸರ್. ಈಗ ಸದ್ಯ ಏನೋ ನಾವು ಅದು ಹಸುಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸರ್, ಈಗ ಅದು ಪ್ರೋಗ್ರಾಮ್ ಮುಂದಿನ ವರ್ಷಗಳಲ್ಲಿ ಕರುಗಳಿಗೂ ಹಾಕಬಹುದು. ಈ ಕರು ಏನು ಅಲ್ಲಿಗೆ ಒಂದು ಇತಿಹಾಸ ಸಿಗ್ತದೆ ಸಿಗ್ತದೆ. ಇನ್ನೊಂದು ರೀತಿ ಅಂದ್ರೆ ಬ್ರ್ಯಾಂಡಿಂಗ್ ಅಂತ ಮಾಡ್ತೀವಿ ನಾವು, ಅದು ಬ್ರ್ಯಾಂಡಿಂಗ್ ಲಿಂತನೂ ಅದನ್ನು ಒಂಥರ ಗುರುತು ಮಾಡಬಹುದು ಸರ್. ಒಳ್ಳೇದು ನಯನಾ ಅವರೇ, ತಾವು ಇದುವರೆಗೆ ಕರುಗಳ ಪಾಲನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರೆ. ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ? 9845107305. ರೈತ ಬಂದರೆ ನಯನಾ ಜೋಶಿ ಅವರ ಮೊಬೈಲ್ ನಂಬರ್ ಹಿಂಗಾದ್ರೆ ನೋಡ್ರಿ, 9845107305. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಬಹುದು. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತ ನಯನಾ ಜೋಶಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಜ್ಞವಾಣಿ ಈತನಕ ಕರುಗಳ ಪಾಲನೆ ಈ ವಿಷಯವಾಗಿ ಬೀದರ್ ತಾಲೂಕಿನ ಬರೂರ್ ಗ್ರಾಮದ ಪಶು ಚಿಕಿತ್ಸಾಲಯದೊಳಗ ಪಶುವೈದ್ಯಾಧಿಕಾರಿಯಾದ ಡಾಕ್ಟರ್ ನಯನಾ ಜೋಶಿ ಅವರೊಡನೆ ರಾಜೇಂದ್ರ ಆರ್ ಕುಲಕರ್ಣಿ ಅವರು ನಡೆಸಿದ ಸಂದರ್ಶನ ಕೇಳಿದ್ರಿ. ಯಾಕೋ ರಾಜೀವ ಫುಲ್ ಟೆನ್ಷನ್ ಅಲ್ಲಿ ಇದೆಯಾ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಒಂದು ಡೆಲ್ಲಿ ಹೆಡ್ ಆಫೀಸ್ಗೆ ಕಳಿಸಬೇಕಿತ್ತು, ತುಂಬಾ ಅರ್ಜೆಂಟ್ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಂಜೀವ. ಅಷ್ಟೇನಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಸ್ಪೀಡ್ ಪೋಸ್ಟ್ ಮಾಡು. ಸ್ಪೀಡ್ ಪೋಸ್ಟಾ? ಡೋಂಟ್ ವರಿ, ಸ್ಪೀಡ್ ಪೋಸ್ಟ್ ತುಂಬಾನೇ ರಿಲಯಬಲ್ ಆಗಿದೆ, ಮತ್ತೆ ಸ್ಟೇಟಸ್ ಕೂಡ ಆನ್ಲೈನ್ ಅಲ್ಲೇ ನೋಡಬಹುದು. ಕರೆಕ್ಟ್ ಅಡ್ರೆಸ್ ಮತ್ತೆ ಪಿನ್ ಕೋಡ್ ಕೊಟ್ರೆ ಸಾಕು. 1.55 ಲಕ್ಷ ಪೋಸ್ಟ್ ಆಫೀಸ್ಗಳು ಮತ್ತು ಕಾರ್ಪೊರೇಟ್ ಕಸ್ಟಮರ್ಸ್ಗಾಗಿ ಸ್ಪೆಷಲ್ ಆಫರ್ಸ್ ಆನ್ ಪೋಸ್ಟಲ್ ಸರ್ವಿಸಸ್. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ www.indiapost.gov.in. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. बिल्डिंग बनाते समय सावधानियां नहीं बरती हो तो भूकंप में। क्या आपका नया फ्लैट भूकंप से सुरक्षित है? फ्लैट खरीदते वक्त किसी स्ट्रक्चरल इंजीनियर से जरूर सलाह लें, साथ ही कुछ खास बातों का ध्यान रखें। क्या बिल्डिंग बनने से पहले सॉइल टेस्टिंग किया गया है? क्या नेशनल बिल्डिंग कोड 2005 के मुताबिक बिल्डिंग बनी है? याद रहे, घर सुरक्षित तो आप सुरक्षित। आपके हित में तत्पर नेशनल डिजास्टर मैनेजमेंट अथॉरिटी, भारत सरकार। ಇನ್ನು ಮುಂದೆ ಕೃಷ್ಣಪ್ಪ ದರ್ಗಿ ಅವರಿಂದ ಏಕ್ತಾರಿ ಪದ ಕೇಳೋಣ. ಹ್ಯಾಂಗ ಮರಿಯಲಿ ಜಂಗಮ ರೂಪ ಅಂಗಲಿಂಗರೇ ವೈ ಸ್ವಾಮಿ, ಹ್ಯಾಂಗ ಮರಿಯಲಿ ಜಂಗಮ ರೂಪ ಅಂಗಲಿಂಗರೇ ವೈ ಸ್ವಾಮಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ. ಹ್ಯಾಂಗ ಮರಿಯಲಿ ಜಂಗಮ ರೂಪ ಅಂಗಲಿಂಗರೇ ವೈ ಸ್ವಾಮಿ, ಹ್ಯಾಂಗ ಮರಿಯಲಿ ಜಂಗಮ ರೂಪ ಅಂಗಲಿಂಗರೇ ವೈ ಸ್ವಾಮಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ. ಇಪ್ಪತ್ತೊಂದು ಜಂಗಮರು ಐದು ಮಂದಿ ಮೂವತ್ತೈದೇರು, ಇಪ್ಪತ್ತೊಂದು ಜಂಗಮರು ಐದು ಮಂದಿ ಮೂವತ್ತೈದೇರು, ಕುಡಿದಲ್ಲಿ ಕೈಲಾಸವೆಂದು ಭಿನ್ನ ಮುಗಿವಾರು, ಕುಡಿದಲ್ಲಿ ಕೈಲಾಸವೆಂದು ಭಿನ್ನ ಮುಗಿವಾರು, ಇಂಥ ಮೂರ್ತಿಗಳ ಹುಡುಕಲಿಯ ವಾಸ್ತಾಳ, ಇಂಥ ಮೂರ್ತಿಗಳ ಹುಡುಕಲಿಯ ವಾಸ್ತಾಳ, ಅಂತ ರಂಗ ಬ್ರಹ್ಮಂಡ ತಿರುಗಿ, ಅಂತ ರಂಗ ಬ್ರಹ್ಮಂಡ ತಿರುಗಿ ಸೋತ ಮಾವಲಿ, ಹ್ಯಾಂಗ ಮರಿಯಲಿ. ಹ್ಯಾಂಗ ಮರಿಯಲಿ ಜಂಗಮ ರೂಪ ಅಂಗಲಿಂಗರೇ ವೈ ಸ್ವಾಮಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ, ಹ್ಯಾಂಗ ಮರಿಯಲಿ ಗುರುವೇ ಹ್ಯಾಂಗ ಮರಿಯಲಿ. ಪಂಚಾಸಿಂವಾಸನ ಪಂಚಾಸಿಂವಾಸನ ಸ್ವಾಮಿ ಕ್ವಾಟಾರ್ ಭಿನ್ನ, ಪಂಚಸಿಂವಾಸನ ಕೂಡ್ಬೇಕು ಒಮ್ಮೆ ನಾಡ ಕಲ್ಯಾಣ, ಪಂಚಸಿಂವಾಸನ ಬರ್ಬೇಕು ಒಮ್ಮೆ ನಾಡ ಕಲ್ಯಾಣ, ಪಂಚಸಿಂವಾಸನ ಕೂಡ್ಬೇಕು ಒಮ್ಮೆ ನಾಡ ಕಲ್ಯಾಣ, ಪಂಚಸಿಂವಾಸನ ಬರ್ಬೇಕು ಒಮ್ಮೆ ನಾಡ ಪಟ್ಟಣ, ಇಷ್ಟೇ ಭಕ್ತಿಯ ಅಪೇಕ್ಷಾ ಸೃಷ್ಟ ಕಲ್ಪ ವರಕ್ಷತ್, ಇಷ್ಟೇ ಭಕ್ತಿಯ ಅಪೇಕ್ಷಾ ಸೃಷ್ಟಿ ಕಲ್ಪ ವರಕ್ಷತ್, ಸಂಗಮ ಸ್ಥಳ ಬಿಟ್ಟು ಬರ್ರಿ ಬಸವ, ಸಂಗಮ ಸ್ಥಳ ಬಿಟ್ಟು ಬರ್ರಿ ಬಸವ, ಭಿನ್ನ ಮುಗಿಯಲಿ ಹ್ಯಾಂಗ ಮರಿಯಲಿ ಮರೆಯಲಿ, ಹ್ಯಾಂಗ ಮರೆಯಲಿ ಗುರುವೆ, ಹ್ಯಾಂಗ ಮರೆಯಲಿ. ಹ್ಯಾಂಗ ಮರೆಯಲಿ ಜಂಗಮ ರೂಪ ಅಂಗಲಿಂಗ ರೇ ವೈ ಸ್ವಾಮಿ, ಹ್ಯಾಂಗ ಮರೆಯಲಿ ಜಂಗಮ ರೂಪ ಅಂಗಲಿಂಗ ರೇ ವೈ ಸ್ವಾಮಿ, ಹ್ಯಾಂಗ ಮರೆಯಲಿ ಗುರುವೆ, ಹ್ಯಾಂಗ ಮರೆಯಲಿ, ಹ್ಯಾಂಗ ಮರೆಯಲಿ ಗುರುವೆ, ಹ್ಯಾಂಗ ಮರೆಯಲಿ. ಕಾಣುವಲ್ಲದು ರೂಪ ಕಾಣುವಲ್ಲದು, ಕಾಣುವಲ್ಲದು ರೂಪ ಕಾಣುವಲ್ಲದು, ಸಹಸ್ರ ಹುಣ್ಣಿ ಚಂದ್ರ ಸೂರ್ಯ ಪ್ರಕಾಶಂತೆ ವೇದೇಳುವುದು, ಸಹಸ್ರ ಹುಣ್ಣಿ ಚಂದ್ರ ಸೂರ್ಯ ಪ್ರಕಾಶಂತೆ ವೇದೇಳುವುದು, ಕಾಣುವಲ್ಲದು ರೂಪ ಕಾಣುವಲ್ಲದು, ಕಾಣುವಲ್ಲದು ರೂಪ ಕಾಣುವಲ್ಲದು. ಸ್ನಾನ ಯಾವ ತೀರ್ಥ ಮಾಡಿ ಮೌನ ಏಸ ವರಸ ಕೂಳಿ, ಸ್ನಾನ ಯಾವ ತೀರ್ಥ ಮಾಡಿ ಮೌನ ಏಸ ವರಸ ಕೂಳಿ, ನಿನ್ನ ಕೂನ ಕೇಳಿದವರಿಗೆ ಏನು ಹೇಳಲಿ, ನಿನ್ನ ಕೂನ ಕೇಳಿದವರಿಗೆ ಏನು ಹೇಳಲಿ, ಗುರು ಉಪದೇಶ ಪಡಿದ ಅರವಿನ ಮಾರ್ಗ ಪಿಡಿದ, ಗುರು ಉಪದೇಶ ಪಡಿದ ಅರವಿನ ಮಾರ್ಗ ಪಿಡಿದ, ಶ್ರವಣ ಮನನ ನಿಜ ಧ್ಯಾಸಿ ನೋಳೋತ್, ಶ್ರವಣ ಮನನ ನಿಜ ಧ್ಯಾಸಿ ನೋಳು ಪತ ಕಾಣದು, ಶ್ರವಣ ಮನನ ನಿಜ ಧ್ಯಾಸಿ ನೋಳು ಪತ ಕಾಣದು, ಕಾಣುವಲ್ಲದು ರೂಪ ಕಾಣುವಲ್ಲದು, ಸಹಸ್ರ ಹುಣ್ಣಿ ಚಂದ್ರ ಸೂರ್ಯ ಪ್ರಕಾಶಂತೆ ವೇದೇಳುವುದು, ಸಹಸ್ರ ಹುಣ್ಣಿ ಚಂದ್ರ ಸೂರ್ಯ ಪ್ರಕಾಶಂತೆ ವೇದೇಳುವುದು, ಕಾಣುವಲ್ಲದು ರೂಪ ಕಾಣುವಲ್ಲದು, ಕಾಣುವಲ್ಲದು ರೂಪ ಕಾಣುವಲ್ಲದು. ಮಾರ್ಕಂಡ ಮುನಿ ಹ್ಯಾಂಗ ವಲ್ತಿ ಪುಂಡ್ಲಿಕ್ ನಾಂಗಳಾಗ ನಿಂತಿ, ಮಾರ್ಕಂಡ ಮುನಿ ಹ್ಯಾಂಗ ವಲ್ತಿ ಪುಂಡ್ಲಿಕ್ ನಾಂಗಳಾಗ ನಿಂತಿ, ಅಖಂಡ ಬ್ರಹ್ಮಾಂಡದೋಳು ಈಗ ಇದೇ ಕಲಾವಿದರಿಂದ ಇನ್ನೊಂದು ಏಕತಾರಿ ಪದ ಕೇಳೋಣಂತ. ಮನೆಯಾಗ ನೀರಿಲ್ಲ ತರ ಹೂವಾರ್ಯಾರಿಲ್ಲ ಅವಾರಿ ವಾರ್ಯಾತಾಕೆ, ನಡಿ ಹೋಗನು ಗೆಳದೆ ಮನೆಯ ಮನೆಯಾಗ ನೀರಿಲ್ಲ ತರ ಹೂವಾರ್ಯಾರಿಲ್ಲ ಅವಾರಿ ವಾರಿ ಆತಾಕೆ ನಡಿ ಹೋಗನು ಗೆಳದೆ ಕುಂಬರ ಮಾಡಿದ ಗಂಭೀರ ಈ ಕೊಡ ಕುಂಬರ ಮಾಡಿದ ಗಂಭೀರ ಈ ಕೊಡ ಒಂಬತ ತೂತಿನ ಕೊಡ ಜ್ವಾಕೆ ಕುಂಬರ ಮಾಡಿದ ಗಂಭೀರ ಈ ಕೊಡ ಒಂಬತ ತೂತಿನ ಕೊಡ ಜ್ವಾಕೆ ಒಂಬತ ತೂತಿನ ಕೊಡ ಜ್ವಾಕೆ ಗೆಳದೆವ್ವ ಓ ಮನೆಯಾಗ ನೀರಿಲ್ಲ